ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನಾನ ಮಾಡಿ ಚೆನ್ನಾಗಿ ಬಾಳೆ. ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿ ವಿ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ನಿಜಲಿಂಗಪ್ಪ ಡಿ ವಿ ಅವರಿದ್ದಾರೆ. ಇವರು ನಾಗಅರಸನಹಳ್ಳಿ ಗ್ರಾಮ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ರೈತರು. ಪ್ರಮುಖವಾಗಿ ಎಲ್ಲಾ ತರದ ಒಂದು ಬೆಳೆಗಳನ್ನ ಬೆಳೀತಾರೆ, ಮತ್ತೆ ಹೈನುಗಾರಿಕೆ ಕೂಡ ಮಾಡ್ತಾರೆ ತಮ್ಮ ಒಂದು 8 acres ಜಮೀನಿನಲ್ಲಿ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ, ಯಾವ ರೀತಿಯಿಂದ ಯಾವ ಪದ್ಧತಿಗಳನ್ನ ಎಷ್ಟು ವರ್ಷದಿಂದ ಇವರು ಈ ಕೃಷಿ ಮತ್ತೆ ಇನ್ನಿತರೆ ಒಂದು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನ ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ನಿಜಲಿಂಗಪ್ಪರೇ. ನಮಸ್ಕಾರ. ಹೇಳಿ, ನಿಮ್ಮ ಒಂದು ಕಿರಿ ಪರಿಚಯ, ಯಾವ ವರ್ಷದಿಂದ ಆರಂಭ ಮಾಡಿದ್ರಿ? ಸರ್, ತೋಟದಾಗ 2 acres ತೋಟದಾಗ ಸರ್. ನಾವು ಫಸ್ಟ್ ಇದ್ದಾನ ನಾಟಿ ತರಕಾರಿ ನಾಟಿ ಮಾಡ್ಕೊಂತ ಬರ್ತದ ಸರ್. ಅದ್ರಾಗ ಸರ್ ಜವಳಿ, ಟಮಾಟ, ಆಮೇಲೆ ಮೆಣಸಿನ್ಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಪ್ರತಿಯೊಂದು ತರಕಾರಿನೂ ಬೆಳಿತೇವ ಸರ್. ಮೂರು ಕಾಲದಲ್ಲೂ ಅದೇ ಬೆಳಿತೀರಾ? ಮಳೆಗಾಲ, ಮಳೆಗಾಲ, ಬ್ಯಾಸ್ಗೆ, ಚಳಿಗಾಲ, ಚಳಿಗಾಲ. ಇಷ್ಟ ಟೈಪ್ ಒಂದು 10 years ಬೆಳಕಂತ ಬರ್ತದ ಸರ್. 10 years? ಹೌದು ಸರ್. ಇದು ಈಗ ತರಕಾರಿನೇ ಪ್ರಮುಖ ನಿಮ್ಮ ಒಂದು ಬೆಳೆ? ನಾವು ಸರ್ ಅದನ್ನ ಬಿಟ್ಟಲ್ ಸರ್. ಅದು ಅಡಿಕೆ ಗಿಡದಾಗ ಅದನ್ನ ಬೆಳಕಂತ ಬರೋದಿದ್ದ ನಮಗೆ ಫಲವತ್ತನು ಚೆನ್ನಾಗಿದೆ ಸರ್. ಅಂದ್ರೆ ಇದು ನೀವು ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದೀರಾ ಅಡಿಕೆ ಬೆಳೆಯಲ್ಲಿ? ಅಡಿಕೆ ಎಷ್ಟು ವರ್ಷದಿದೆ ಈಗ? ಆಲ್ರೆಡಿ ಈಗ 2 acres ಬಂದು ಈಗ 8 ವರ್ಷ ಆಯ್ತು ಸರ್. ಫಸಲು ಕೊಡ್ತೈತಾ? ಫಸಲು ಕೊಡ್ತೈತೆ ಸರ್, ಸಲಿ ಫಸಲ್ ಐತೆ. ಬಟ್ ಈಗ ಈ ಒಂದು ತರಕಾರಿ ಬೆಳೆ ಬೆಳೆಯೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದೇನೆ, ಯಾಕಂದ್ರೆ ನೆರಳು ಬಂದ್ಬಿಡುತ್ತಾರ? ಸರ್ ಭಾರಿ ಶ್ರಮ ಪಡ್ತದ ಸರ್. ಅದ್ರಾಗ ಮನೆಯವರೆಲ್ಲರೂ ಕೂಡಿ ಮಾಡ್ತದ ಸರ್. ಬೆಳೆಯಂದು ನಾವೇ ಮಾರ್ಕೆಟ್ ಬೆಳಿಬಹುದಲ್ಲ ಈಗ? ಈಗ ಸರ್ ಈಗ ಬೆಳೆಯಕ್ಕೆ ಏನ್ ಆಸ್ಪತ್ರೆ ಕೊಟ್ಟಲ್ಲ, ಬಾಳೆ ಹಾಕಿದ್ದೇನೆ ಸರ್. ಬಾಳೆ ಹಾಕಿದ್ರೆ ಬಾಳೆ ಬರುತ್ತೆ? ಬಾಳೆ ಬಾಳೆ ಬಾಳೆ ಬರುತ್ತೆ. ಈಗ ನೆಕ್ಸ್ಟ್ ತರಕಾರಿ ಬೇರೆ ಹೊಲಕ್ಕೆ ಹಾಕಿಂದು ಇದ್ರ ಬಾಳೆ ಹಾಕಿದ್ದೇನೆ ಸರ್. ಕೋಕೋ ಬೆಳೆ ಕೂಡ ಬೆಳಿಬಹುದು? ಹಾಕ್ಬೋದು ಸರ್, ನಾನು ಬಾಳೆ ಹಾಕಿದ್ದೇನೆ ಸರ್. ಬಾಳೆ ಹಾಕಿದ್ದೀರಾ? ಬಾಳೆ ಹಾಕಿದ್ದೇನೆ ಸರ್. ಯಾಕಂದ್ರೆ ಈಗ ಹತ್ರದಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ನೀವು ಅಲ್ಲಿ ತೋಟಗಾರಿಕೆ ತಜ್ಞರನ್ನ ನೀವು ಈ ವಿಚಾರ ತಿಳಿಸಿದ್ರೆ ಅವ್ರು ನಿಮ್ಗೆ ಸಲಹೆ ನೀಡ್ತಾರೆ. ಯಾಕೆಂತಂದ್ರೆ ಏನ್ ಬೆಳಿಬೇಕು ಈಗ ಈ 8 years ಅಂತ ಹೇಳ್ತಾ ಇದ್ರಿ, ಅಡಿಕೆ ಬೆಳೆ 8 years ಇದೆ, ನಾವ್ ಏನ್ ಬೆಳಿಬೇಕು ಸ್ವಾಮಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ. ನಿಮ್ಮ ತೋಟಕ್ಕೆ ಬಂದವರು ಏನ್ ಬೆಳಿಬೇಕು ಏನ್ ಇಲ್ಲ ಅನ್ನೋದಂದ್ರೆ ಹೇಳ್ತಾರೆ ಅವ್ರು, ನೀವ್ ಒಂದ್ ಸ್ವಲ್ಪ ವಿಚಾರಿಸ್ಬೇಕಷ್ಟೇ. ವಿಚಾರ ಮಾಡ್ಬೇಕು ಸರ್, ನಾವ್ ಇದನ್ನೆಲ್ಲ ಮಾಡ್ಕೊಂತ ಆಗಿ ಎಲ್ಲಿಗೆ ಹೋಗಕ್ ಅನಿಸ್ಲಿಲ್ಲ. ಅದೇ ಮಾರ್ಕೆಟಿಗೆ ಹೋಗ್ಬೇಕು, ನಾವು ಸತ ಮಾರ್ಬೇಕು, ಹಂಗಾಗಿ ಯಾವ್ದು ತರಬೇತಿಯಿಂದ ಕೇಂದ್ರಕ್ಕೆ ಹೋಗಿಲ್ಲ ಸರ್. ನಾವು ಇನ್ಮೇಲೆ ಅದ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಂತ. ನಾವು ಇದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯಲ್ಲಿ ಸಾವಯವ ಕ್ರಮ ಮಾಡ್ತಾ ಇದ್ದೀರಾ ಇಲ್ಲ ರಾಸಾಯನಿಕ ಕೂಡ ಬಳಸ್ತಾ ಇದ್ದೀರಾ? ರಾಸಾಯನಿಕನೂ ಬೆಳೀತದೆ ಸರ್, ಆಮೇಲೆ ತಿಪ್ಪಿ ಗೊಬ್ಬರನು ಅದನ್ನು ಹಾಕ್ತದವಿ. ಅವಶ್ಯಕತೆ ಇದ್ದಾಗ ರಾಸಾಯನಿಕ ಉಪಯೋಗಿಸ್ತೀವಿ, ಯಾಕಾದ್ರೊಂದ್ ಸ್ವಲ್ಪ ಅಷ್ಟೇ ಬೆಳೀತದೆ, ಏನ ರಾಸಾಯನಿಕನೂ ಬಹಳ ಆಗುತ್ತೆ. ನಾವು ತಿಪ್ಪೆ ಗೊಬ್ಬರನ ಜಾಸ್ತಿ ಹಾಕ್ತಾರೆ. ತಿಪ್ಪೆ ಗೊಬ್ಬರ ಇದು ಇದು ಕೋಳಿ ಕುರಿ ಗೊಬ್ಬರ ಇದೆಲ್ಲ ಸೇರಿರುತ್ತೆ ಇಲ್ಲ ದನ ಗೊಬ್ಬರ ಮಾತ್ರ? ದನ ಗೊಬ್ಬರ ಮಾತ್ರ. ಆಮೇಲೆ ಇದ್ರ ಜೊತೆ ಈಗ ತಾವು ಆಕಳು ಕೂಡ ಸಾಕ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದು ಎಷ್ಟು ಇಳುವರಿ ಕೊಡುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ? ಏನಲ್ಲ ಅಂದ್ರೆ ಬೆಳಗ್ಗೆ 10 liters, ಸಾಯಂಕಾಲ 10 liters ಆಗ್ತದೆ. ಏನು ಡೈರಿಗೆ ಹಾಕದ ಹಾಲು? ಡೇರಿ ನಮ್ಮಲ್ಲಿ ಇಲ್ಲ ಸರ್, ನಮ್ಮೂರಾಗಿಲ್ಲ, ಹಂಗಾಗಿ ಈಗ ಆದಷ್ಟು ಒಂದ್ ಸ್ವಲ್ಪ ಬೆಣ್ಣಿನ ಮಾಡ್ತಿದ್ದೀವಿ, ಆಮೇಲೆ ಕೆಲವರೆಲ್ಲ ನಮ್ಮನೆಗೆ ಬಂದು ಹೋಯ್ತದಾರ. ಡೇರಿ ಇಲ್ಲ ಸಲುವಾಗಿ ಒಂದ್ ಸ್ವಲ್ಪ ಸಮಸ್ಯೆ ಐತೆ ಸರ್. ಡೈರಿ ಸಲುವಾಗಿ ಸಮಸ್ಯೆ ಆಗಿದೆ. ಹೌದು ಸರ್. ಸಾರಿಸೋದು ಸ್ವಲ್ಪ ಕಷ್ಟ ಕಷ್ಟ ಕಷ್ಟ. ಯಾಕಪ್ಪ ಅಂದ್ರೆ ಇಡ್ಲಿ ಮಾಡ್ಕೊಂಡು ಹೊಲಗಳಿಗೆ ಹೋಗ್ಬೇಕಂದ್ರೆ ಬೇರೆ ಹೋಗ್ಬಿಡ್ತು, ಮಳೆ ಬಂದ್ ಸ್ವಲ್ಪ ಮಳೆ ಹಿಡ್ಕೊಂಡು ಲೇಟ್ ಆಗಿದ್ರೆ ಹೋಗ್ಬಿಡ್ತು ಹೋಗ್ಬಿಡ್ತು ಸರ್. ಹಂಗಾಗಿ ಸಮಯದಲ್ಲಿ ಏನ್ ಮಾಡ್ತೀರಿ? ಈ ಬೆಣ್ಣೆ ಮಾಡ್ತದೆ ಸರ್. ಬೆಣ್ಣೆ ಮಾಡ್ಕೊಂಡು ಬೆಣ್ಣೆ ಮಾಡ್ಕೊಂತ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೆ ಇಲ್ಲ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಜನವಸ್ತಿ ಪ್ರದೇಶ ಜನರಿಗೆ ಕೊಡಬಹುದಲ್ಲ ಪ್ಯಾಕೆಟ್ ಮಾಡಿ? ಅಥವಾ ಹೋಯ್ತು ಹೋಯ್ತು ಹೋಯ್ತು ನ್ಯಾಚುರಲ್ ಆಗಿ ಹೋಯ್ತಾರ ಸರ್ ಪ್ಯಾಕೆಟ್? ಯಾಕಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ? ಅವಾಗಿಂದಾವೆ ಕರೆದಿರ್ತೀರಾ? ಯಾವ್ದು ಫ್ರಿಜ್ ಬೇಕಾಗಿಲ್ಲ, ಯಾರ ಹತ್ರ ಇಲ್ಲ ಅಂದ್ರೆ ಹಸುಗಳು ಯಾರ ಹತ್ರ ಇಲ್ಲ ಅವ್ರು ತಗೊಳ್ತಾರೆ. ತಿಂಗಳಿಗೆ ಒಂದು ಖಾತೆ ಇಟ್ಕೊಂಡಿರ್ತಾರಲ್ಲ ಬೆಳಿಗ್ಗೆ ಸಂಜೆ ತಗೊಂಡು ಹೋಗೋರು ಅದು ಇದಾರೆ ಸರ್. ಹೋಯ್ತದಾರೆ ಅಂದ್ರೆ ಲೆಕ್ಕ ಎಲ್ಲ ಹಚ್ಕೊಂತಾರ, ಅವ್ರು ಹಚ್ಕೊಂತಾರ, ನಾವು ಹಚ್ಕೊಂತ ಸರ್ ಹೋಯ್ತಾರ. ಈಗ ಖರ್ಚು ವೆಚ್ಚದ ಬಗ್ಗೆ ಏನಾದ್ರು ಪುಸ್ತಕ ಬರೀತೀರಾ ನೀವು? ಬರೀತೇವೆ. ಕೃಷಿಗೆ ಎಷ್ಟಾಯ್ತು ಎಷ್ಟಾಯ್ತು ಬರೀತೀರಿ? ಹೌದೌದು, ಒಂದು ಲೆಕ್ಕ ಇಟ್ಟಿದ್ರಿ? ಲೆಕ್ಕ ಇಡ್ತೇವೆ ಸರ್, ಎಷ್ಟು ಆದಾಯ ಬಂತು, ಎಷ್ಟು ಅದಕ್ಕೆ ಹಾಕಿದ್ವಿ ಏನಂತಂದು ಮಾಡ್ತೇವೆ ಸರ್. ಪ್ರಮುಖವಾಗಿ ತರಕಾರಿಗಳು ಅಂತಂದ್ರೆ ಯಾವ ಬೆಳೆಗಳನ್ನ ಅಥವಾ ಬೇಡಿಕೆ ಮೇಲೆ ಅಂದ್ರೆ ಈಗ ಸುತ್ತಮುತ್ತಲ ಇರ್ತಕ್ಕಂತ ಜನರ ಬೇಡಿಕೆ ಮೇಲೆ ಅಥವಾ ರೇಟ್ ನೋಡ್ಕೊಂಡು ಬೆಳಿತಾರೆ ಯಾವ ರೀತಿಯಿಂದ? ಇಲ್ಲ ಸರ್, ನಾವು ಮಾಡೋ ಮಾಮೂಲ್ ಮಾಡ್ತೇವೆ ಮಾಡ್ತೀವಿ. ರೇಟ್ ಒಂದ್ಸಲಿ ಕುಗ್ತತೆ, ಒಂದ್ಸಲಿ ಆಗ್ತತೆ, ಹಿಂಗ ಆಗ್ತಿರ್ತ ಸರ್. ಅಂದ್ರ ಮಾಡಕ್ ಅರ್ತೇವಂತ್ರ ಮಾಡ್ತೇವೆ ಸರ್. ಮಾಡೋದಂತೂ ಮಾಡ್ತಿರ್ತದೆ. ವರ್ಷ ವರ್ಷ ಅದೇ ತರಕಾರಿ ಬೆಳಿತಾರೆ? ಈಗ ಮೂಮೆಂಟ್ ಬ್ಯಾಸಗಿ ಬಂತಪ್ಪಂದ್ರ ಸೌತಿ ಹಾಕೋದು. ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಇರ್ತದಲ್ಲ ಸರ್, ಮೂಮೆಂಟ್ ನೋಡಿ ನೋಡಿ ಮಾಡ್ತೇವೆ ಸರ್. ಆಮೇಲೆ ಈಗ ಇದ್ರ ಜೊತೆ ತಾವ್ ಹೇಳಿದ್ರಿ ತೋಟ ಕೂಡ ಮಾಡಿದಿರಿ ಅಂತ ಹೇಳಿದ್ರಿ, ಅಡಿಕೆ ತೋಟ ಅಲ್ವಾ? ಅಡಿಕೆ ಬಾಳೆನೇ ಬೇರೆ. ಬಾಳೆ? ಬಾಳೆ, ಎಲೆಕ್ಕಿ ಬಾಳೆ, ಅದು ಬೇರೆ ಸಪರೇಟ್ ಮಾಡಿದಿರಿ. ಮತ್ತೆ ಕಬ್ಬು ಕೂಡ ಬೆಳಿತೀನಿ ಅಂತ ಹೇಳಿದ್ರಿ. ಕಬ್ಬು ಯಾವ ತಳಿ? ಯುಸಿಎಫ್ ಅಂತ ಬರ್ತದೆ. ಬೆಲ್ಲ ಮಾಡೋದಕ್ಕೆ ಮಾಡ್ತೀರಾ ಇಲ್ಲ ಫ್ಯಾಕ್ಟ್ರಿ ಹಾಕ್ತೀರಿ? ಫ್ಯಾಕ್ಟ್ರಿ ಸರ್, ಇಲ್ಲೇ ಸುಗರ್. ಹಂಗಾಗಿ ಬೆಲ್ಲ ಮಾಡೋದಿಲ್ಲ? ಬೆಲ್ಲ ಮಾಡಲ್ಲ ಸರ್, ಸುಗರ್ ಫ್ಯಾಕ್ಟ್ರಿ ಕಳಿಸ್ತಾರೆ ಸರ್. ಸುಗರ್ ಫ್ಯಾಕ್ಟ್ರಿ? ಈಗ ತರಕಾರಿಯ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ತಾವೇ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಹೆಂಗೆ ಅಂತ? ಅಂತ ಸಂತೆಗಳಿಗೆ ಹೋಗಿ ಮಾರಾಟ ಮಾಡ್ತಿರೋ ಇಲ್ಲ ನಮ್ಮ ಸಂತೆಗಳಿಗೆ ಹೋಯ್ತಾರೆ ಸರ್? ಆಮೇಲೆ ನಾವು ಇದಕ್ಕಂತರೂ ಒಯ್ದಿಲ್ಲ, ಎಪಿಎಂಸಿ ಅಂತರೂ. ಯಾಕಂದ್ರೆ ಸರ್ ಅಲ್ಲಿ ಎಪಿಎಂಸಿ ಒಂದ್ಸಲ ಎರಡ್ ಸಲ ಒಯ್ದು ಇಲ್ಲೇ ಅಲ್ಲಿಗೇನು ಒಂದ್ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟಲ್ಲ ಸರ್, ಅಲ್ಲಿಗೆ ಒಯ್ದು ಸುಮ್ನೆ ಬಾರಿ ಹಾಲಕ್ ಆಗ್ಬಿಟ್ವಿ. ಹಂಗಾಗಿ ನಾವು ಎಷ್ಟೆಲ್ಲ ಶ್ರಮ ಪಡಲಿ ಹೋಗಿ ಮಾಡಿ ಬರ್ತೀವಿ. ನಷ್ಟ ಅಂತ ಇಲ್ಲ, ಒಟ್ಟಾರೆ ನಮಗೊಂದು ಖುಷಿ ಖುಷಿ ನಾವು ಹೋಗಿ ಮಾಡ್ತಾವಲ್ಲ. ಉಳಿದಿದ್ದು ನಿಮ್ಗೊಂದು ಮಾರಾಟ ಆಗಿ ಒಂದ್ ಎರಡು ಸ್ವಲ್ಪ ಲಾಭ ಆದ್ರೆ ತಮ್ಗೆ ಖುಷಿ ಬರುತ್ತೆ, ಖುಷಿ ಬರ್ತದಲ್ಲ ಸರ್. ಸುಮ್ನೆ ಅಲ್ಲ, ಈಗ ಎಪಿಎಂಸಿ ಅಲ್ಲಿ ಆ ತರದ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ? ಇಲ್ಲ ಇಲ್ಲ ಸರ್, ನಾವ್ ಒಂದ್ಸಲ ಎರಡ್ ಸಲ ಒಯ್ದು ನಮ್ಮ ಒಯ್ದಕ್ಕಿನ್ನ ಬಹಳ ಕಮ್ಮಿ ಆಯ್ತು. ಕಮ್ಮಿ ಆಯ್ತು, ರೇಟ್ ಕಮ್ಮಿ ಆಯ್ತಾ? ರೇಟ್ ಕಮ್ಮಿ ಆಯ್ತು ಸರ್, ಬಹಳ ಕಮ್ಮಿ ಆಯ್ತು. ತೂಕದಲ್ಲಿ ಏನು ಮೋಸ ಇಲ್ಲ? ಮೋಸ ಇಲ್ಲ ಸರ್, ಅದೇ ನಮ್ದು ಏನ್ ಅಲ್ಲಿ ಬಿಡ್ಗನಲ್ಲ ಸರ್, ಎಲ್ಲ ಅವ್ರೆ. ಇಷ್ಟ್ ಬಂತು ಇಷ್ಟ್ ಬಿಡ್ತ ಅಂತಂದ ಒಂದ್ ಎರಡ್ ಸಲ ನಾನು ಒಯ್ದು ಸರ್, ಹಂಗಾಗಿ ಲಾಸ್ ಆಗಿರೋದಕ್ಕೆ. ಆಮೇಲೆ ಇಲ್ಲಿ ತರಕಾರಿ ಪರಿಚಯ ಆಗಿರ್ತಾರಲ್ಲ, ಅವ್ರ ಹೊಲಕ್ ಬಂದು ಆಮೇಲೆ ಅವ್ರ ಮಾರ ಅಂತಾರ, ಅವ್ರು ಹೋಯ್ತಾರ ಸರ್. ನಮಗೆ ಹಂಗಾಗಿ ಒಂಥರ ಏನೋ ಖುಷಿ ನಮಗೆ ಬೆಳೆಯಕ್ಕೋಸ್ಕರ. ಹಂಗಾಗಿ ಇಲ್ಲಿ ನಿಮ್ಮೂರಲ್ಲಿ ಯಾವಾಗ ಸಂತೆ ಇರುತ್ತೆ? ಸಂತೆ ನಮ್ಮೂರಾಗಿಲ್ಲ ಸರ್, ಪಕ್ಕದಳ್ಳಿಯಲ್ಲ. ಪಕ್ಕದಳ್ಳಿ ಸಂತೆ ಮಾಡಿಲ್ಲ. ಪಕ್ಕದಳ್ಳಿ ಯಾವ ಹಳ್ಳಿಗೆ ತಗೊಂಡ್ ಹೋಗ್ತೀರಿ ತರಕಾರಿ? ಇಲ್ಲೇ ಕಾರ್ನೂರು, ಕತ್ಲಿಗೇರಿ, ಕೋಲಂಬಿ, ಕುಂದೂರು, ಇಲ್ಲೆಲ್ಲ ಮಲೆಬೆನ್ನೂರಿಗೆಲ್ಲ ಹೋಗ್ತಾರೆ ಸರ್. ಮಲೆಬೆನ್ನೂರಿಗೆಲ್ಲ ಹೋಗಿದ್ರಿ? ಹೌದೌದು ಸರ್. ಯಾವ ರೀತಿಯಿಂದ? ಟೆಂಪೋನೋ ಇಲ್ಲ ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ನೇ ಹೋಗ್ತಾರೆ. ಟ್ರ್ಯಾಕ್ಟರ್ ಹೋಯ್ದ್ವಿ ಅಂದ್ರೆ ಅಲ್ಲಿ ಪಾಪ ಮಾರಂತರ ಅವರು ತಗಂತಾರೆ ಸರ್. ಅಂದ್ರೆ ಅಲ್ಲೇ ಇರೋದಂತಾರು ತಗಂತಾರೆ ಸರ್. ನಿಮ್ಗೆ ಇಷ್ಟ ಆದ್ರೆ ಕೊಡ್ತೀರಾ ಇಲ್ಲ ನೀವೇ ಮಾರಾಟ ಮಾಡ್ತೀರಾ? ಹೌದು ಸರ್, ಅವ್ರೆಲ್ಲ ಮುಂಗಂಡ ನಾವು ಫೋನ್ ಮಾಡಿರ್ತೇವೆ ಸರ್, ಹಿಂಗ್ ಬರ್ತದವೆ ಮತ್ತೆ ನೋಡಿ ಏನಂತಂದು ಅಂತಿಂತಾರೆಲ್ಲ ಅಲ್ಲಿ ತಗಂತಾರೆ ಸರ್. ಹಂಗಾಗಿ ನಮಗೆ ಒಂದ್ ಸ್ವಲ್ಪ ಹೆಲ್ಪ್ ಅವ್ರಿಗೆ ಹೆಲ್ಪ್ ಆಗ್ತದೆ, ಅವ್ರಿಗೂ ಹೆಲ್ಪ್ ಆಗ್ತದೆ. ಈಗ ತರಕಾರಿಯಲ್ಲಿ ತಾವು ಹೇಳಿದಿರಿ ವಿವಿಧ ತರಕಾರಿಗಳನ್ನ ಬೆಳೀತಾ ಇದ್ದೀರಿ ಅಂತ, ಜೊತೆಗೆ ಬೇಡಿಕೆ ಆಧಾರಿತ ಆಯ್ತು, ಹೊಸ ಬೆಳೆಗಳು ಕೂಡ ಬೆಳಿತೀರಾ, ಇದಕ್ಕೆ ಏನಾದ್ರೂ ತಾವು ಇದು ಮಾಡ್ಕೊಂಡಿದ್ದೀರಾ ಅಂದ್ರೆ ತಮ್ಮದೇ ಆದಂತ ಒಂದು ಹೆಸರು ಏನಾದ್ರೂ ಇಟ್ಕೊಂಡಿದ್ದೀರಾ ತರಕಾರಿ ಮಾರಾಟ? ಇಂತ ಊರಂತ ಹೆಸರು ಹೇಳ್ತೀರಿ ನಾಗರ ಎಲ್ಲಿನ ದಪ್ಪ ಅಂತಂದ್ರೆ ನಾಗರ ಅಂತ ಹೇಳ್ತೀರಾ? ಪರವಾಗಿಲ್ಲ ಅಂತಾರೆ ಕೆಲವರು. ಯಾಕಂದ್ರೆ ರೈತರ ಮಾಲ್ಗೆ ಯಾಕೆ ಅಪಕ್ಷ ಹಂಗ ಪ್ರೆಶರ್ ಇರ್ತದೆ, ಯಾರು ಬಂದು ಅಪೇಕ್ಷೆ ಮಾಡ್ತಾರ ಸರ್. ಹಂಗಾಗಿ ರೇಟ್ ಒಂದಿಟ್ಟು ಕುಗ್ಗಿದ್ರು ರೇಟ್ ಅದನ್ನ ಹೊರಕೊಟ್ಟಾಕ ಸರ್. ಹೌದ್ ಸರ್. ಎಷ್ಟು ಖರ್ಚೆ ಬರ್ತ ಅಂತ ಹೇಳ್ತೀರಾ ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ? ಒಂದ್ ಎಕರೆಗೆ ಏನಿಲ್ಲ ಅಂದ್ರೂ ಒಂದ್ 25-30 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಹೌದ್ ಸರ್. ಮಾರಾಟ ಮಾಡಾದ್ಮೇಲೆ ಅದು ಮಾರ್ಕೆಟ್ ರೇಟ್ ಸಿಕ್ತಪ್ಪ ಅಂದ್ರೆ ಟಮಾಟೊ ಒಂದ್ಸಲ ಮಳೆಗಾಲದ ರೇಟ್ ಆಗತ್ತೆ, ಬೇಸಿಗೆ ಟೈಮ್ ಕಮ್ಮಿ ಆಗತ್ತೆ, ಆ ಟೈಮ್ನಾಗ ಎಲ್ಲರ ಒಂಥರ ಲಾಟ್ರಿ ಸರ್. ಹೊಡಿತಪ್ಪ ಅಂದ್ರೆ ಹಂಗಾಗಿ ಸರ್. ಒಂದ್ಸಲ ರೇಟ್ ಸಿಕ್ತಂತಂದ್ರೆ ತುಂಬಾನೇ ಚೆನ್ನಾಗಿ ಸಿಗ್ತದೆ, ಹೋಯ್ತು ಅಂತಂದ್ರೆ ಸ್ವಲ್ಪ ಹೋಗ್ಬಿಡ್ತದೆ. ಆಮೇಲೆ ಈಗ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇದೆಯಲ್ಲ, ತರಕಾರಿ ಏನಾದ್ರೂ ತೊಂದರೆ ಆಗಿತ್ತಾ? ಟೊಮಾಟೊ ಒಂದ್ಸಲಿ ಸ್ವಲ್ಪ ಮಾಡ್ಕೊಂಡ್ ಪ್ರಯತ್ನ ಮಾಡಿದ್ರು ಅಂದ್ರೆ ಪ್ರತಿಫಲ ಸ್ವಲ್ಪ ಸಿಕ್ತು ಸರ್. ಸಿಕ್ಕ ಮೇಲೆ ಆಮೇಲೆ ಹೇಳಿದ್ವಿ ಕುತ್ಕೊಂಡು ಹಿಂಗ್ ಮತ್ತರ್ಗು ಮಾಡ್ಕೊಂಡ್ ಪ್ರಯತ್ನ ಮಾಡಿದ್ರು ಅಂದ್ರೆ ಪ್ರತಿಫಲ ಸ್ವಲ್ಪ ಸಿಕ್ತು ಸರ್. ಸಿಕ್ಕ ಮೇಲೆ ಆಮೇಲೆ ಹೇಳಿದ್ವಿ ಕುತ್ಕೊಂಡು ಹಿಂಗ್ ಮತ್ತೆ ತರಕಾರಿ ಇದ್ದ ಹಿಂಗ ಆತು ಕಷ್ಟಪಟ್ರೆ ಆಕತ್ ಅಂತ ಅನ್ನೋದೊಂದು ಮಾತು ಹೇಳಿದ್ವಿ ಸರ್. ಈಗ ನೀರಿನ ಒಂದು ಇದು ಯಾವ ಒಂದು ಕಾಲುವೆ ಮುಖಾಂತರ ನೀರು ಭದ್ರ ಸರ್ ಅಂದ್ರೆ ಪಂಪ್ ಸೆಟ್ ಮುಖಾಂತರ ಬೋರ್ ಪಂಪ್ ಸೆಟ್ ಮುಖಾಂತರ ನೀರಿಂದ ಸಮಸ್ಯೆ ಇಲ್ಲ? ನೀರಿಂದ ಅಂದ್ರೆ ಸರ್ ನಮಗೆ ಭದ್ರ ತುಂಬಂದ್ರೆ ಏನ್ ನಮಗೆ ಸಮಸ್ಯೆ ಇಲ್ಲ, ಭದ್ರ ತುಂಬಿದ್ರೆ ಏನ್ ಸಮಸ್ಯೆ ಇಲ್ಲ, ಏನಿಲ್ಲ. ಅಲ್ಲಿ ಮಳೆ ಚೆನ್ನಾಗಿ ಆಗಬೇಕು ಮೊದಲು, ಅಲ್ಲಿ ಚೆನ್ನಾಗಿ ನಿಮ್ಗೆ ಆರಾಮಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಬೇಕು. ಆಮೇಲೆ ಈಗ ಈಗ ಸಮಯ ನಿಮಗೆ ಸ್ವಲ್ಪ ಫ್ರೀ ಅನಿಸಿದಾಗ ಆಮೇಲೆ ಇದು ಒಂದು ಮೊಬೈಲ್ ಮುಖಾಂತರ ಆಗ್ಲಿ ಅಥವಾ ಮಾಹಿತಿ ಪಡೆಯುವುದಾದ್ರೆ ಯಾರಿಂದ ಪಡ್ಕೊಂತೀರಿ? ಏನೋ ಒಂದು ತುರ್ತಾಗಿ ಮಾಹಿತಿ ಬೇಕು, ಯಾಕೋ ಹಿಂಗ್ ತೋಟದಲ್ಲಿ ಹಿಂಗ ಆಗಿದೆ ಅಂತಂದ್ರೆ ಯಾರಿಗೆ ಹೋಗಿ ನಿಮಗೆ ನಿಮ್ಮ ಗೆಳೆಯರ ಸಂಘದಲ್ಲಿ ಚರ್ಚೆ ಮಾಡ್ತೀರಾ? ಅವರು ಮಾಹಿತಿ ಆತರ. ಆಮೇಲೆ ಹಿಂಗೇನು ಸೌಲಭ್ಯ ಬೇಕು ಏನಂತಂದಾಗ ಸ್ಪೇರ್ಗೆ ಅಲ್ಲಿ ಆಮೇಲೆ ಅಲ್ಲಿ ಮಾಹಿತಿ ಕೇಳ್ತೀವಿ ಸರ್. ಈ ತರಕಾರಿಗೆ ಈಗ ಸಿಂಪರಣೆ ಮಾಡೋದಾದ್ರೆ ಏನ್ ಸಿಂಪರಣೆ ಮಾಡ್ತೀರಿ? ಮಾಮೂಲಿ ಅಂತಂದ್ರೆ ಇದು ತರಕಾರಿಗಳು ಸ್ವಲ್ಪ, ಯಾಕಂದ್ರೆ ತರಕಾರಿ ನಾವು ತಿನ್ನೋ ಇಲ್ಲ, ತಿನ್ನೋ ಒಂದು ಆಹಾರ ಅಲ್ವಾ ಪ್ರತಿನಿತ್ಯ. ಬರೋದಿಲ್ಲ ಅಂತೀರಾ? ಮತ್ತೆ ಸಾವಯವದಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಾವು ಪ್ರಯತ್ನ ಮಾಡ್ಲಿಲ್ವಾ? ಪ್ರಯತ್ನ ಅಂದ್ರೆ ಸರ್ ಜಮೀನ್ ಬಾಳ ಆಕತಿ, ಆಮೇಲೆ ಈಗ ಲೇಬರ್ ಇಂದು ಮಾಡ್ಬೇಕಂತಂದ್ರೆ ಒಬ್ಬರೇ ಮಾಡ್ಬೇಕು, ಇಬ್ಬರೇ ಮಾಡ್ಬೇಕಂದ್ರೆ ಆಗಲ್ಲ. ಆಗಲ್ಲ ಸರ್. ಹಂಗಾಗಿ ಅಂದ್ರೆ ಬಾಳೆ ಮಟ್ಟಕ್ಕೆ ಆದಷ್ಟು ಸ್ವಲ್ಪ ಈ ಗೊಬ್ಬರಕ್ಕಿನ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ರಿ ಸರ್. ಅಂದ್ರೆ ಅದನ್ನ ಬಿಟ್ರೆ ಅಂದ್ರೆ ಒಂದ್ ಸ್ವಲ್ಪ ಇದಕ್ಕೆ ಬೇಕೇ ಬೇಕಂತ ಮಾಡಿದ ಹಾಕ್ತೀವಿ. ಇದ್ರ ಜೊತೆಗೆ ಈಗ ತಾವೇನ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಈಗ ಕಬ್ಬು ಅಂತ ಈಗ ವಿಷಯ ಅಂತ ಹೇಳಿದಿರಿ, ಈ ಕಬ್ಬಿನ ಬೆಳೆ ಹೇಗೆ ಇದು ಒಂದ್ಸಲ ಹಾಕ್ಬಿಟ್ರೆ ಮುಗಿತಾ? ಶ್ರಮ ಪಡ್ಲೇಬೇಕು ಸರ್. ಈಗಿಂದ ಇದ್ರ ಗೊಬ್ಬರ ರೇಟ್ನಾಗ ಅದಕ್ಕೆ ಸರ್ ಏನಲ್ಲಪ್ಪ ಅಂದ್ರು ಮಿನಿಮಮ್ ಒಂದು 8 ಕ್ವಿಂಟಲ್ ಅಂತ ಹಾಕ್ಲೇಬೇಕು ಸರ್ ಗೊಬ್ಬರ. ನಾಟಿ ಹಾಕಿದೆ ಹಿಡಿದು ಲಾಸ್ಟ್ ಎಂಡ್ ಅಂತ ಅಂದ್ರೆ ಒಂದ್ 8 ಕ್ವಿಂಟಲ್ ಹಾಕ್ಲೇಬೇಕು ಸರ್ ಕಬ್ಬಿಗೆ. ಅವ್ರು ಬಂದು ಏನ್ ಹೇಳ್ತಾರೆ ನಿಮ್ಗೆ ಈ ತರ ಬೆಳಿಬೇಕು? ನೀವೇ ನಾವೇ ಮತ್ತೆ ಕಟಾವ್ ಮಾಡ್ಬೇಕಾದ್ರೆ ಕಟಾವ್ ಅಂದ್ರೆ ಫ್ಯಾಕ್ಟ್ರಿ ಅವ್ರು ಬರ್ತಾರಾ? ಲೇಬರ್ ಬಂದ್ರಂಗ ಸರ್ ಮಾನ್ಯ ಹೋದ ವರ್ಷ ಬಾರಿ ಲೇಬರ್ ಬಾರಿ ಇದಾಯ್ತು, ನಾವ ಲೇಬರ್ ಕರ್ಕೊಂಡು ನಾವು ಕಟಿಂಗ್ ಮಾಡಿದ್ವಿ. ಕಟಿಂಗ್ ಮಾಡಂತಂದ್ರೆ ಈಗ ಕಟಿಂಗ್ ಬಂದಿತ್ ನೋಡ್ರಿ ಮಾಡ್ರಿ ಅಂತ ಹೇಳ್ತಾರ? ಇಲ್ಲ ಹಂಗೆ ಲೇಬರ್ ಇಂದು ತೊಂದರೆ ಆಯ್ತಪ್ಪ ಅಂದ್ರ ಸರ್ ಅದು ಮಿನಿಮಮ್ 10 ತಿಂಗಳ ಕಟಾವಿಗೆ ಬಂದ್ಬಿಡ್ಬೇಕು ಸರ್. ಅಂತದ್ದು ಬಿಟ್ಟು 14 ತಿಂಗಳು ಹಂಗ ಹೋಗ್ಬಿಟ್ರೆ ಸ್ವಲ್ಪ ಲೇಟ್ ಕಬ್ಬಿನ ಸತು ಕಾಕಂತ ಬಂದ್ಬಿಡ್ತದೆ ಸರ್. ಅದ್ ಮಿನಿಮಮ್ ಏನಂದ್ರೆ ಒಂದ್ ವರ್ಷದ ಕಟಾವ್ ಆಗ್ಬೇಕು ಸರ್. ಒಂದ್ ವರ್ಷಕ್ಕೆ ಕಟಾವ್ ಆದ್ರೆ ನಮ್ಮ ರೈತರಿಗೆ ಚೆನ್ನಾಗಿರ್ತದೆ ಸರ್. ಇಲ್ಲಪ್ಪ ಅಂದ್ರೆ ರಸ ಎಲ್ಲ ಇದಾಗ್ಬಿಡ್ತದೆ ಸರ್. ಯಾಲಕ್ಕಿ ಬಾಳೆ ಇದು ಎಷ್ಟು ಎಕರೆ ಹಾಕಿದ್ರಿ ಸರ್? ಈಗ ಅಡಿಕೆಗೂ ಪ್ರೈವೇಟ್ ಸೇರಿ ಒಂದ್ 3 ಎಕರೆ. 3 ಎಕರೆ? ಹೌದು ಸರ್. 3 ಎಕರೆ. ಇದು ಮಾರಾಟದ ವ್ಯವಸ್ಥೆಗೆ ಬಂದ್ರೆ ಇದಕ್ಕೇನು ಬೆಲೆ ಏನು ಕಡಿಮೆ ಆಗಿಲ್ಲ ಅಲ್ವಾ? ಅಂದ್ರೆ ಸರ್ ಈಗ ಹಬ್ಬದಲ್ಲಿ ತುಂಬಾನೇ ರೇಟ್ ಇರುತ್ತೆ, ಗಣೇಶ ಹಬ್ಬ ಆಗಿ ನಮಗೆ ಶ್ರಾವಣದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಸರ್ ದೀಪಾವಳಿ ಮಟನು ನಮಗೆ ಬಟ್ ಯಾವತ್ತು ಇದು ಬಾಳೆ ಅಂದ್ರೆ ಬೆಲೆನ ಕಡಿಮೆ ಆಗಿರೋದು ಎಲ್ಲೂ ಉದಾಹರಣೆ ಇಲ್ಲ, ಒಂದೇ ಸಮನಾದ ಒಂದು ರೇಟ್ ಇರುತ್ತೆ ಅಲ್ವಾ? ಇರೋದಲ್ಲ ಸರ್. ಯಾಕಪ್ಪ ಅಂದ್ರೆ ಈಗ ನೆಕ್ಸ್ಟ್ ದೀಪಾವಳಿ ಇದ್ದ ಲಾಸ್ಟ್ ಎಂಡ್, ಆಮೇಲೆ ಒಂದ್ ಸ್ವಲ್ಪ ತಗ್ತದೆ ಸರ್ ರೇಟ್. ಮದುವೆ ಪದವಿ ಇದ್ವಿ ಅಂದ್ರೆ ಇಲ್ಲಪ್ಪ ಅಂದ್ರೆ ತಗ್ತದೆ ಸರ್. ಒಸಲೇನು ನಾವು ರೂಪಾಯಿ ತನಕ ಕೊಟ್ಟು ಸರ್. 100 ರೂಪಾಯಿ ಕೆಜಿ ಈಗಲೂ ಕೂಡ ಅದೇ ರೇಟ್ ಇದೆ ನೋಡಿ. ಈಗ ಮೊನ್ನೆ ಶ್ರಾವಣ ಮಾಸದ ಕೊನೆ ಒಂದು ಇದರಲ್ಲಿ ಗೌರಿ ಗಣೇಶ ಹಬ್ಬದ ಆರಂಭದಲ್ಲಿ 120 ರೂಪಾಯಿ 150 ರೂಪಾಯಿ ತನಕ ಹೋಗಿದೆ. ಆಮೇಲೆ ನನ್ಗೆ ಸ್ವಲ್ಪ ಆ ರೇಟ್ ಆ ಟೈಮ್ನ ನನ್ಗೆ ಮೊನ್ನೆ ಸಿಗ್ಲಿಲ್ಲ ಸರ್ ರೇಟ್. ಈಗ ಐತಿ ಸ್ಟಾರ್ಟಿಂಗ್ ಆಯ್ತು ಸರ್, ಇನ್ನೇ ಸ್ಟಾರ್ಟ್ ಬಾಳೆ. ಈಗ ತರಕಾರಿ ಅಲ್ಲದೇ ಹೂ ಬೆಳೆಗಳು ಏನಾದ್ರು ಬೆಳೆದ್ಕೊಂಡಿದ್ರ? ಇಲ್ಲ ಬೆಳೆ ಬೆಳೆ ಮಾಡಿಲ್ಲ. ಇದನ್ನ ನೋಡ್ಕೊಂಡು ಬಹಳ ಇದೈತ್ ಸರ್, ನನಗೆ ಹಾಕ್ಬೇಕು ಮಾಡ್ಬೇಕು ಅನ್ನೋದು ಆಸೆ ಇತ್ತು ಸರ್. ಈಗ ಇದಕ್ ಮಾಡಕ್ಕೆ ಲೇಬರ್, ಆಮೇಲೆ ರೋಡಿಂದು ಒಂದ್ ಸ್ವಲ್ಪ ಸಮಸ್ಯೆ. ನಿಮ್ಮ ಜಮೀನಿಂದ ಮಳೆ ಬಂದ್ರಪ್ಪ ಅಂದ್ರೆ ಒಂದ್ ಸ್ವಲ್ಪ ಸಮಸ್ಯೆ ಸರ್. ಏನಿಲ್ಲಪ್ಪ ಅಂದ್ರೆ ಮತ್ತೆ ಓರ್ಬೇಕಂದ್ರೆ ಒಂದ್ 1/2 ಕಿಲೋಮೀಟರ್ ಓರ್ಬೇಕು ಸರ್, ಬಾಳೆ ಆಗ್ಲಿ ತರಕಾರಿ ಆಗ್ಲಿ. ಹಂಗಾಗಿ ನನಗೆ ಒಂದ್ ಸ್ವಲ್ಪ ಸಮಸ್ಯೆ ಸರ್. ಬಿಟ್ರಂದ್ರೆ ನಮ್ಗೆ ಏನ್ ಮಾಡಕ್ಕಾಗಲಿ ಆಸೆ ಐತೆ ಇದೈತೆ. ರೋಡಿನ ಸಲುವಾಗಿ ಸಮಸ್ಯೆ ಸರ್. ಏನದು ತೋಟದಿಂದ ಮನೆಗೆ ಬರಕ್ಕ ಅಥವಾ ಸಾಗಣೆ ಮಾಡಕ್ಕ? ಸಾಗಣಿಕೆ ಮಾಡಕ್ಕ ರಸ್ತೆ ಇಲ್ಲ. ಮಳೆ ಮಳೆ ಬಂದ್ಬಿಟ್ರೆ ಭಾರಿ ಆಗ್ಬಿಟ್ಟು ಅಂದ್ರೆ ನೀರು ನಿಂತ್ಕೊಂಡ್ಬಿಡ್ತಾರೆ. ಹಳ್ಳ ಹಳ್ಳ ಹಳ್ಳ ಹಂಗಾಗಿ ಇದು ನಿಮ್ಮ ಒಬ್ಬರ ಜಮೀನಿಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜಮೀನುಗಳಿಗೆ? ಅಂದ್ರೆ ತೋಟ ನಮ್ದ ಸರ್. ನಿಮ್ದೆ ಒಂದೇ ತೋಟನ? ಕಂಪು ಈ ಕಬ್ನಿಗೆ ಹೊಡ್ಕೊಂಡ್ ಬರಕ್ ಸ್ವಲ್ಪ ಸಮಸ್ಯೆ. ಈಗ ಇದು ಹಳ್ಳದ ಸಮಸ್ಯೆ ಅಂತ ಹೇಳ್ತಾ ಇದ್ರಿ, ಇದು ನಿಮ್ ಒಬ್ರಿ ನಿಮ್ಮ ಒಬ್ಬರ ತೋಟಕ್ಕೆ ಆತರ ಸಮಸ್ಯೆ ಆಗುತ್ತೆ. ಅಲ್ಲಿ ಏನಾದ್ರು ಇದು ಬ್ರಿಡ್ಜ್ ಕಟ್ಟದು ಸೇತುವೆ ಕಟ್ಟದು ಮಾಡಕ್ ಆಗಲ್ಲ ಅದೇನಲ್ಲ. ಹೊಲ ಬರ ದಾರಿನೇ ಕಾಲ್ ದಾರಿನೇ ಕಾಲ್ ದಾರಿನೇ ಹಂಗಿದೆ. ಜೊತೆ ಈಗ ಮನೆಯವರು ಸೇರ್ಕೊಂಡು ಕೆಲಸ ಮಾಡುವುದಾದ್ರೆ ಮನೆಯವರು ಬರ್ತಾರೆ? ಮನೆಯವರು ಶ್ರಮ ಪಟ್ಟರೆ ಒಳ್ಳೆಯದು. ಹೌದು, ಇಲ್ಲದ್ರೆ ಕೃಷಿ ಅಲ್ಲ ಅದು. ಮನೆಯವರೆಲ್ಲರೂ ಕೈಗೂಡಿಸ್ತಾರೆ ಸರ್. ಮನೆಯವರೆಲ್ಲ ಕೈಗೂಡಿಸ್ತಾರೆ. ಏನಾದ್ರು ಹೊಸದು ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡುವಂತ ಹೇಳ್ತಾರೆ. ಒಳ್ಳೇದು ನಿಜಲಿಂಗಪ್ಪ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ, ತರಕಾರಿಯ ಒಂದು ಬೆಳೆಯ ಅನುಭವ, ತೋಟದ ಬೆಳೆಯ ಅನುಭವ, ಮತ್ತೆ ಹೈನುಗಾರಿಕೆಯ ಅನುಭವ ಎಲ್ಲ ಕುರಿತು ಒಂದು ಮಾಹಿತಿಯನ್ನ ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಾವು ತಿಳಿಸ್ಕೊಟ್ಟಿದ್ದೀರಾ ಸಂದರ್ಶನ ಮೂಲಕ. ಇದುವರೆಗೆ ತಾವು ಮಾಹಿತಿ ನೀಡಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ತಮ್ಮ ದೂರವಾಣಿ ಸಂಖ್ಯೆಗೆ ಬಂದ್ರೆ ರೈತ ಬಾಂಧವರೇ ಇವರನ್ನ ಸಂಪರ್ಕಿಸುವುದಾದ್ರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 8910131499. ನಮಸ್ತೆ ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮತ್ತು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಶಿಕಾರಿಪುರ ತಾಲೂಕು ಬೆಳಗ್ಗೆ ಶ್ರೀಮತಿ ಚೆನ್ನಮ್ಮ ಬಸಮ್ಮ ಮತ್ತು ತಂಡದವರಿಂದ ಜೋಗುಳದ ಪದ ಕೇಳೋಣ, ಬನ್ನಿ. ನೀವು ಜಯಂದು ಪಾಡಿರಿ ಶಂಭು ಮುಕ್ತಾಂಗ ಜೋ ಮತ್ತೆ ಲೋಕದೋಳು ಸಿಂಧು ಬಲ್ಲಾಳನ ಸತ್ಯದಿಂದಲೇ ಭೂಮಿ ಸೀಮೀನಾಳುವನು ಅಷ್ಟ ಸಂಪದ ಸುಖ ಭೋಗದೊಳೆಯನು ತಾನು ಭಕ್ತಿ ಉಳ್ಳವನೆಂದು ಬಿರಿದು ಸಾರಿದನು ಜೋ ಕಾಳಿಯದನಿ ಕೇಳಿ ಬಂದನು ಶಿವನ ಕೇಳಿದ ಸಿಂಧು ಬಲ್ಲಾಳ ನಾರ್ತಿಯನು ತಾಳಿದ 16 ವರ್ಷ ಪ್ರಾಯವನು ಚಲುವ ಸುಳೆರಗೇರಿಯ ಬಂದು ಹೊಕ್ಕನು ಶಿವನು ಜೋ ವಾರಿಗೆ ಮುಂಡ ಸಕಿರಿ ಬೆರಳು ಚಳ್ಳೂರು ತೂರಾಯ ಮುತ್ತಿನ ಸೆರಗ ಜತಾರ ಕರವಟ್ಟು ಕರದಿಯ ಕರದಿ ಕಟಾರ ಶಿವನ ಭಕ್ತರ ಮನೆಯೋಳು ಬಂದಾನು ನೋಡ ಜೋ ಜೋ ಕಂಠ ನಾಗ ಮುತ್ತು ಟಂಕ ಕುಡದಾರ ಕಂಠಸ್ಥ ಪಾವಾಡ ಕುಸುಮದ ಹಾರ ಚಂದ್ರಮಾನಂತಿಯ ಸುಂದರ ಧೀರ ಬಂದು ಮಂಟಪ ಹೊಕ್ಕನು ಮದನ ಸಂಹಾರ ಜೋ ಹತ್ತಿ ಮೀಸಿ ಗಡ್ಡ ಮುತ್ತಿನ ಸ್ಥಳ ಶಿಸ್ತಿಲಿ ಧರಿಸಿದ ಕಾವಿ ಪವಾಡ ಹೊದ್ದನು ಕಂಬಳಿ ಹೂವಿನ ಚಾಡ ಶಿವನ ಭಕ್ತರ ಮನೆಯೋಳು ಬಂದನು ನೋಡ ಜೋ ಜೋ ನಸಲೋಳು ಈ ಭೂತಿ ಹಸುಮಗ ಜೋಗಿ ಎಸೆಯುವ ರುದ್ರಾಕ್ಷಿ ಪದ್ಮದ ವೀಗಿ ಕುಸುಮ ಕಸ್ತೂರಿ ಗಂಧ ಪರಿಮಳ ಭೋಗಿ ಎಳೆಯ ಬಿಸಲೋಳು ವೀಕ್ಷಕ್ಕೆ ಬಂದನು ಶಿವಯೋಗಿ ಜೋ ಜೋ ಸಿಂಧು ಬಲ್ಲಾಳನ ಶಿವ ಬಂದನೆಂದು ಚಂದ್ರಶೇಖರನಿಗೆ ಬಾಗಿ ಶರಣೆಂದು ವಂದನೆಯ ಮಾಡಿ ಮಜ್ಜನವ ನೀಡೆಂದು ತನ್ನ ಮಂದಿರ ಮಂಚದಳು ಮೂರ್ತ ಮಾಡೆಂದು ಜೋ ಜೋ ಬೇಡಿದ ಬಯಕೆಯ ನೀಡುವೆನೆಂದು ನಾನೆಲ್ಲ ಹೇಳಿತು ಹೀಗೆ ನಮಗೆಂದು ನೋಡುತ್ತ ಬಂದೇನು ಭಕ್ತಿಯೊಂದೊಂದು ಮದುವೆ ಮಾಡಿಕೊಡು ನಿನ್ನ ಹೆಂಡರೇಳೊಂದು ಜೋ ಜೋ ಏಳ್ನೂರು ಹೆಣ್ಣು ಬಾಲಿಯರನ್ನ ಕರೆಸಿ ಮೇಲಾದ ಜರತಾರಿ ವಸ್ತ್ರವ ತುಳಿಸಿ ನಾರಿಯ ಯೌವನ ಪ್ರಾಯ ಶೃಂಗರಿಸಿ ಅಂದು ಹೇಳಿ ಕಳುಹಿದಳಾಗ ಗಂಧರಿಳ್ಳವ ಕೊಡಿಸಿ ಜೋ ಪನ್ನೀರ ನೆರ ಕಂಡು ಬಾಲಿಯರೆಲ್ಲ ಚೆನ್ನಾಗಿ ವಸ್ತ್ರವ ಧರಿಸಿಕೊಂಡೆಲ್ಲ ಕನ್ನಡಿಯೋಳ್ಮುಖ ನೋಡಿಕೊಂಡೆಲ್ಲ ನಮ್ಮ ಪನ್ನಂಗದರ ನನ್ನ ಸ್ತುತಿಸಿದರೆಲ್ಲ ಜೋ ಜೋ ಕರಡಿಗೆ ಸರಪಾಳಿ ಹರಡಿ ಮೇಲ್ಕಟ್ಟು ಕೊರಳೋಳು ಕರಿಮಾಣಿ ಪದಕವ ನೆಟ್ಟು ಹಣಿಯೊಳಗಿಟ್ಟರು ಗಂಧದ ಬಟ್ಟು ನಮ್ಮ ಸುಗುಣೀರು ಬಂದರು ಆನಂದ ಬಟ್ಟು ಜೋ ಜೋ ಗೊಂಬೆ ಪುತ್ತಳಿ ಲಿಂಬೆ ಹಣ್ಣಿನಂತಹರು ಕುಂಭ ಕೋಚದ ಮೇಲೆ ಸರಗ ನಾಕುವರು ಜಂಬೋ ನೀರಲ ಬಳಿಯ ಜೋಡಿ ಸಿಟ್ಟಿಯರು ಅವರು ದಾಳಿಂಬೆ ಬೀಜದ ದಂತ ಉಳ್ಳವರು ಜೋ ಜೋ ವಜ್ರ ದೋಲಿಯನಿಟ್ಟು ಜಂಜೋಳಿ ಹಚ್ಚಿ ರಂಜೀಪ ನಯನಕ್ಕೆ ಕಾಡಿಗೆ ನಚ್ಚಿ ಮುಂಜಾನೆ ತೈವಂತ ಸೀರೆ ಮೈ ಮುಚ್ಚಿ ನೀರಂಜನ ಪಾದಕ್ಕೆ ಬಂದು ಹಣಿ ಹಚ್ಚಿ ಜೋ ಜೋ ದಾಸಿಯರೆಲ್ಲರೂ ಇತ್ತ ಬನ್ನಿರಿ ಒಕ್ಕಲಗೆರೆಯ ಹೊಕ್ಕು ಬನ್ನಿರಿ ಹಾಗೇರಿಯ ಕರೆದು ಬನ್ನಿರಿ ನಮ್ಮ ಬಲ್ಲಾಳನರ ಮನೆಗೆ ಸಾಗಿ ಬನ್ನಿರಿ ಜೋ ಜೋ ಕೋಳೂರು ಕೊಡಗು ಸುದಾಸಿ ಬೆಡ್ಡವ ಸೂಳೆ ಬೊಮ್ಮನ ದೇವಿ ಬಾಲೆ ನಿಂಬವ್ವ ಚೋಳಕ್ಕ ಮಲರಾಣಿ ಮೈ ದೇವಕ್ಕ ಇವರ ಮೇಲಾದ ಶರಣೇರು ಬಂದರು ಬಾಗಿನ ಕ ಜೋ ಜೋ ಸತ್ಯಕ್ಕ ಚಂಗೋಳಿ ಕದರೇರು ಮಾವ ಉತ್ತಮ ಶಿವಯೋಗಿ ವೀರ ಸಂಗವ್ವ ಸತ್ತ ಗಂಡನ ಪ್ರಾಣ ಪಡೆದ ಚೆನ್ನವ್ವ ಇಂತ ಮೇಲಾದ ಶರಣೇರು ಬಂದರು ಬಾಗಿನ ಕ ಜೋ ಜೋ ಬಾಲ ಗುಡುಗರೆ ತೊಡಿಸಿ ನೀಲ ಕಂದರಗ ತೋಳ ಬಾಪುರಿ ಮುತ್ತಿ ನಾರ ಕೊರಳೊಳಗ ಕಾಲಿಗೆ ಕಿರಿಗೆ ಜೇಬಾವುಲಿ ಕಿವಿಗೆ ಮುತ್ತೀನರಳೆ ರತ್ನದ ಟೊಪ್ಪಿಗೆ ತಲೆಗೆ ಜೋ ಜೋ ಶರಣ ಗಣಂಗಳ ಶರಣೇರು ಬಂದು ಹರವಿಗೆ ತೊಟ್ಟಿಲ ಕಟ್ಟಿ ಜೋ ಎಂದು ನಲಿ ನಲಿ ದಾಡುತ್ತ ತೂಗಿ ಜೋ ಎಂದು ನಮ್ಮ ಗುರುಭಕ್ತ ಶಿವನೆಂದು ಹೆಸರಿಟ್ಟಾರೆಂದು ಜೋ ಜೋ ಹೆಸರಿಟ್ಟ ಬಾಲೆಯರು ಹೊರಟಾರಲ್ಲಿಂದ ಶಿಶುವಿಯ ತಾಯಿಯ ಹತ್ತಿರ ಬಂದು ಇರಲಿ ಶಿವಗೆ ನಿಮಗೆ ಜಯ ಜಯವೆಂದು ಅವರು ಸ್ತುತಿಸೋತ ನಡೆದರು ಶಿವನೇ ಗತಿಯೆಂದು ಜೋ ಜೋ ಮುತ್ತೈದೆ ಶರಣೆಯರು ಬಂದರು ಬಾಗಿನಕ ಹೆಜ್ಜಗಿಲ್ಲದ ಮುತ್ತ ತಂದರ ಕ್ಷಣಕ ಬಿಜ್ಜಳ ಮಾದೇವಿ ಎದ್ದು ಮೇಲಕ ಬೆಳ್ಳಿ ಗೆಜ್ಜೆಯ ದರ್ಶಿದಳು ಶಿವನ ಪಾದಕ ಜೋ ಜೋ ಶಿಶುವಿನ ತಾಯಿಯು ಎದ್ದು ತಾಬೇಗ ಹಸುಳಾಗಿ ಮುದ್ದನ ಕೊಡುತ್ತಿದ್ದಳಾಗ ಅತಿ ಚೋದ್ಯವಾದದ್ದು ಕಂಡೆ ನಾನೀಗ ನಿನ್ನ ಕೃಪೆಯಿಂದ ಕಳದೇನು ಕರ್ಮವನೀಗ ಜೋ ಜೋ ಕೈಲಾಸದೊಡೆಯನ ಜೋಗೋಳ ಪರವ ಹರ್ಷದಿಂದಲೇ ಹಾಡಿದವರಿಗೆ ಒಲಿವ ದುರಿತದಿ ಕೊಡುವನು ಮಕ್ಕಳ ಫಲವ ನಮ್ಮ ಶ್ರೀಶೈಲ ಪರ್ವತದ ಶಂಭು ಮಹಾದೇವ ಜೋ ನಮ್ಮ ಶ್ರೀಶೈಲ ಪರ್ವತದ ಶಂಭು ಮಹಾದೇವ ಜೋ ಜಯ ಮಂಗಳವ ನಿತ್ಯ ಶುಭ ಮಂಗಳ ಜಯ ಮಂಗಳವ ನಿತ್ಯ ಶುಭ ಮಂಗಳ ಎಡವೂರ ಸ್ಥಳದಲ್ಲಿ ಸಡಗರಷ್ಟೇಳಾಲಿ ಎಡಕ ನಂದಿ ಕೋಲು ಬಲಕ ಬಾಲಕಿ ಮಂತ್ರ ಆರೇನ ತಾಬಾಣ ಈಶ್ವರನ ಗುಡಿ ಮುಂದ ಈ ಭೂತಿ ಗುಗ್ಗಳ ಪಾರ್ವತಿ ಪರಮೇಶ್ವರನ ಅವತಾರವ ಎಲ್ಲರೂ ಬಂದು ನೋಡಿ ಜಯ ಮಂಗಳವ ನಿತ್ಯ ಶುಭ ಮಂಗಳ ಕಾಲ ಕಾಲ ಗಂಟೆ ಕಾಲಮಾಲ ಗಂಟೆ ಸರಗಂಟೆ ಜಂಗೋಳಿ ಕೊರಳಿ ದೃಚಿಕೊಂಡು ಹೊಕ್ಕಳ ಹುರಿಗಳ ಜೋಡಿಸಿಳಿ ರಂಗ ನಮ್ಮ ಒಡೆಯ ಈರಣ್ಣನ ಪಾದ ಎಲ್ಲರೂ ಕಂಡಿರೇ ಜಯ ಮಂಗಳವ ನಿತ್ಯ ಶುಭ ಮಂಗಳ ಚೂರ ಚೂರನ ಗಾಳಿ ದಿನ ದಿನಕ ಹೆಗ್ಗಾಳಿ ಒಪ್ಪುವಂತ ಕಾಳಿ ಒದರಂತ ಸೌಪೂಳಿ ಕಂತು ಓಲಗ ಮೇಳ ಕುಣಿಮ ಪಾತರ ಮೇಳ ಹಣಿಯ ಮೇಳಗಿನ ಗಂಧ ಗಿಣಿರಾಮ ಕುಂತಂಗ ನಮ್ಮ ಒಡೆಯ ಈರಣ್ಣನ ಪಾದ ಎಲ್ಲರೂ ಕಂಡಿರೇ ಜಯ ಮಂಗಳವ ನಿತ್ಯ ಶುಭ ಮಂಗಳ ಎತ್ತಿದಂತ ಬಾಣ ಎಡಗೈಲೆ ಹಿಡಕೊಂಡ ಹಿರಿಯ ಪರ್ವತ ಗೊಡ್ಡ ಬಲಗೈಲೆ ಹಿಡಕೊಂಡ ಚಳ್ಳೂರ ಚಿಮ್ಮೋತ ಕುಡಿಮೀಸಿ ತಿದ್ದೋತ ಬಿಳಿಯ ಅಂಗಿಯ ಮೇಲೆ ಬೆಳ್ಳಿಯ ಉಡುದಾರ ಗುಡುಗು ಮಿಂಚಿನಂಗ ನೋಡವನ ಅವತಾರ ಅವತಾರ ಅರವತ್ತು ಸುಸ್ತಾರ ಮೂವತ್ತು ಅಡಕೆ ಹಿಂಗಾರಂದ್ರಯನೂರ ಜಯ ಮಂಗಳವ ನಿತ್ಯ ಶುಭ ಮಂಗಳ ಮಂಗಳವಾರ ದೀನ ಈರಣ್ಣನ ಸಡಗಾರ ಎಷ್ಟಂತ ಹೇಳಲಿ ಎಷ್ಟಂತ ಕೇಳಲಿ ಕಕ್ಕಿ ಕಕ್ಕಿ ಹೂವು ಕಕ್ಕಿ ಕಣಗಾಲು ಹೂವು ಚಂಡ ಚೆನಗೆ ಹೂವು ದುಂಡ ಮಲ್ಲಿ ಹೂವು ಮುಂದೆ ಸೂರ್ಯನ ಪಾದ ಹೊಳೆ ಸಮುದ್ರ ದಂಡೆಯಲ್ಲಿ ಹೊಳೆ ಹೊಂಟ ಕ್ಯಾರಿಗಿ ಹೆಚ್ಚಿನ ಪತ್ತೂರಿ ಕಾಮನ ಕಸ್ತೂರಿ ಕಾಕಿಯ ಪತ್ತೂರಿ ಬಿಲ್ಲವ ಪತ್ತೂರಿ ನಮ್ಮ ಒಡೆಯ ಈರಣ್ಣನ ಪಾದ ಎಲ್ಲರೂ ಕಂಡಿರೇ ಜಯ ಮಂಗಳವ ನಿತ್ಯ ಶುಭ ಮಂಗಳ ಈರಾನೆ ಈರಾನೆ ಈರ ಅವತರದವನೆ ನೂರೆಂಟು ಮನೆಗಳ ಜಪಹಾರನೆ ನೂರೆಂಟು ಜನಗಳ ಜಪಹಾರ ಮಾರಂತ ನಾರಿ ಕಾಳಮ್ಮನ ಅರಸರಿಗೆ ಜಯ ಮಂಗಳವ ನಿತ್ಯ ಶುಭ ಮಂಗಳ ರುದ್ರಾನೆ ರುದ್ರಾನೆ ರುದ್ರ ಅವತರದವನೆ ಹೆಚ್ಚು ಕಡಿಯ ಗಣ್ಣ ಮಾರುದ್ರಾನೆ ಕೆಚ್ಚು ಕಡಿಯ ಗಂಡು ಮಾರುದ್ರನೇ ತಪ್ಪಿದವರಿಗೆ ಮೂರು ಶಸ್ತ್ರವ ಹಾಕಂತ ಹತ್ತು ದೈವಕ ಗಂಡಗಳ ವೀರನೇ ಜಯ ಮಂಗಳವ ನಿತ್ಯ ಶುಭ ಮಂಗಳ ಈರಾನೆ ಈರಾನೆ ಈರಾವತರದವನೆ ನೂರೆಂಟು ಮನೆಗಳ ಜಪಹಾರನೆ ನೂರೆಂಟು ಮನೆಗಳ ಜಪಹಾರ ಮಾಡಂತ ನಾರಿ ಕಾಳಮ್ಮನ ಅರಸರಿಗೆ ಜಯ ಮಂಗಳವ ನಿತ್ಯ ಶುಭ ಮಂಗಳ ರುದ್ರಾನೆ ರುದ್ರಾನೆ ರುದ್ರಾವತರದವನೆ ಕೆಚ್ಚು ಕಡಿಯ ಗಣ್ಣು ಮಾರುದ್ರನೆ ಹೆಚ್ಚು ಕಡಿಯ ಗಣ್ಣು ಮಾರುದ್ರನೇ ತಪ್ಪಿದವರಿಗೆ ಮೂರು ಶಸ್ತ್ರವ ಹಾಕಂತ ಹತ್ತು ದೈವಕ ಗಂಡ ಕಲವೀರನೆ ಜಯ ಮಂಗಳವ ನಿತ್ಯ ಶುಭ ಮಂಗಳ ಕಕ್ಕಿ ಕಕ್ಕಿ ಹೂವು ಕಕ್ಕಿ ಕಣಗಾಲುವು ಚಂಡ ಚಣಕಿ ಹೂವು ದುಂಡ ಮಲ್ಲಿಗೆ ಹೂವು ಮುಂದೆ ಸೂರ್ಯನ ಪಾದ ಹೊಳೆ ಸಮುದ್ರ ದಂಡೆಯಲ್ಲಿ ಹೊಳೆ ಒಂಟಕ್ಕೆ ಅದಿಗೆ ಹೆಚ್ಚಿನ ಪತ್ತೂರಿ ಕಾಮವ ಕಸ್ತೂರಿ ಬೆಲಕಿಯ ಪತ್ತೂರಿ ಬಿಲ್ಲವ ಪತ್ತೂರಿ ನಮ್ಮ ಒಡೆಯ ಈರಣ್ಣನ ಪಾದ ಎಲ್ಲರೂ ಕಂಡಿರೇ ಜಯ ಮಂಗಳವ ನಿತ್ಯ ಶುಭ ಮಂಗಳ ಈರಾನು ಈರಾನೆ ಈರಾವತರದವನೆ ನೂರೆಂಟು ಮನೆಗಳ ಜಪಹಾರನೆ ನೂರೆಂಟು ಮನೆಗಳ ಜಪಹಾರ ಮಾಡಂತ ನಾರಿ ಕಾಳಮ್ಮನ ಅರಸರಿಗೆ ಜಯ ಮಂಗಳವ ನಿತ್ಯ ಶುಭ ಮಂಗಳ ರುದ್ರಾನೆ ರುದ್ರಾನೆ ರುದ್ರಾವತರದವನೆ ಕೆತ್ತು ಕಡಿಯ ಗಣ್ಣು ಮಾರುದ್ರನೆ ಕೆತ್ತು ಕಡಿಯ ಗಣ್ಣು ಮಾರುದ್ರನೇ ತಪ್ಪಿದವರಿಗೆ ಮೂರು ಶಸ್ತ್ರವ ಹಾಕಂತ ಹತ್ತು ದೈವಕ ಗಂಡಗಳ ವೀರನೆ ಜಯ ಮಂಗಳವ ನಿತ್ಯ ಶುಭ ಮಂಗಳ ಜಯ ಮಂಗಳವ ನಿತ್ಯ ಶುಭ ಮಂಗಳ ಬಾಲ ಒಟ್ಟೆನೋ ಲಂಕೆ ಕರಿಯನ ಮದ್ರಾ ತೆರೆ ಜ್ಞಾನ ದೇವತಾನೆ ಬಂದ.